ಇವನಿಗೆ ಇಷ್ಟು ದುಡ್ಡು ಸಿಗ್ತದಲ್ಲ, 100 ಟ್ರೇಕ್ ಒಂದು ಟ್ರೇಕ್ ಇಷ್ಟಾಯ್ತು, ಗುಂಡ್ಲೆ ಹಿಂಗೆ ಲೆಕ್ಕ ಹಾಕ, ಇಷ್ಟು ಹೊಡೆದಲ್ಲ ಅವ್ನು ರೊಕ್ಕ ಅನ್ನೋದು ಒಂದು ಹೊಟ್ಟೆ ಕುಂಡ್ರಲ್ಕತ್ ನನಗೆ. ಆಯ್ತು ಮುಂದೆ 500 ರೂಪಾಯಿ ಮಾರಾಕತ್ತದು. ಹಿಂಗೆಲ್ಲ ಒಂದು 2-3 ವರ್ಷ ಬೆನ್ನತ್ತಿನ ಹಿಂಗೆ ಈ ಯೋಜನೆಯೊಳಗೆ ನೋಡ್ದೆ ಟೊಮೆಟೋಯಿಂದ ರೊಕ್ಕ ಐತಿ ಅನ್ನಿಸಕತ್ತು. ನನಗೆ ಈ ವಾಟರ್ ಶೆಡ್ ಯೋಜನೆ ಏನು ಹೋತೈತಿ, ಮುಗಿತಿದ್ದು ಅವಧಿ ಇನ್ನು ಮುಗಿತಣ, ನಾ ರೊಕ್ಕ ಸಿಗೋದು ಟೊಮೆಟೋ ಒಳಗೆ ಅನ್ನೋದು ನಾವು ಜರ ಕಂಡಿದ್ದದು ನೋಡಿದ್ದೆ. ಹಿಂಗಾಗಿ ಆಸಕ್ತಿ ಕಡೆ ಒಲವು ತೋಳಕತ್ತು. ಒಂದು ಸ್ವಲ್ಪ ರೊಕ್ಕ ಇತ್ತು ನನ್ನ ಬಲ್ಲಿ, ಅದು ತಂದು ಏನು ಹಾಕಿ ನಿಮ್ಮ ಮಾಡೋ ಪದ್ಧತಿ ಸರಿಯಾಗಿ ಗೊತ್ತಾಗಲಿಲ್ಲ ನನಗೆ. ಅವಾಗ ಯಾವ ಟೈಮ್ಗೆ ಮಾಡಬೇಕು ಅನ್ನೋ ಗೊತ್ತಾಗಲಿಲ್ಲ. ರೊಕ್ಕ ಬರ್ತಾನೆ ಒಮ್ಮೆ ಇದರ ಬಿದ್ದು ಬಿಟ್ಟ, 3 ಫಸಲು ಬೆಳೆಯುತ್ತಾನ ನನಗೆ ಆ ಟೊಮೆಟೊ ಅನುಭವ ಹತ್ತಲಿಲ್ಲ. ಈಗ ಶುರು ಮಾಡುವಂಥ ಸಂದರ್ಭದೊಳಗೆ ನೀವು ಯಾರು ವಿಜ್ಞಾನಿಗಳ ವಿಚಾರ ತಗೊಳ್ಳಿಲ್ಲ ನೀವು? ನಾನು ಅವಾಗ ನೇರವಾಗಿ ನನ್ನ ಬಲ್ಲಿ ಅನುಭವ ಐತಿ, ಹೆಂಗೂ ನೆರೆಯವರಿ ನೋಡೀನಿ ಮಾಡೀನಿ ಅನ್ನುವಂಥ ಒಂದು ಧೈರ್ಯ ಮ್ಯಾಗ ನಾ ಏನು ಮಾಡಿದ್ರಿ ಅದ್ರಾಗ ಹೊಕ್ಬಿಟ್ಟ. ನಾನು ಹೊಕ್ಕಿಂದ ಅಂದ್ರೆ ಫೇಲ ಯಾವಾಗಾದ ಅವಾಗ ನಾ ಬೆನ್ಬಿಟ್ಟದು ಬಿಟ್ಟು, ಅವಾಗ ನಾನು ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಮತ್ತು ನಮ್ಮ ಕೃಷಿ ವಿಜ್ಞಾನ ಕಾಲೇಜ್ ಅವರು ಭೇಟಿಯಾಗಿ ಆನ್ಲೈನ್ದಾಗೆ ಅವರು ಇದು ತರ್ಸಕತ್ರ ಬೀಜ. ಮೊದಲು ಬೀಜನೇ ಯೋಗ್ಯ ನಮ್ಮ ಒಕ್ಕಲ್ತನಕ್ಕೆ, ಸುಧಾರಿತ ತಳಿಯ ಬೀಜ ಯಾವ ಆಯ್ಕೆ ಮಾಡ್ಕೋತಾನ ಅವನು ಹೊಲ ಗೆದ್ದಲ್ಲಿ. ನಾವು ಸುಮಾರು ಬೀಜ ಯಾವಾಗ ತಂದು ಹಾಕ್ತೀವಿ ಅಲ್ಲಿ ಬೆಳಿ ನಾವು ಬೇಕಾದ ಮಾಡೋದು ಸುಧಾರಣೆ ಆಗೋಲ್ಲ, ತಪ್ಪು ಆಗೋದು ಅಲ್ಲೇ ರೈತರಿಗೆ. ಆಮೇಲೆ ನಮ್ಮ ಮಣ್ಣು ಭಾಳ ಚೆನ್ನಾಗಿ ಇಟ್ಕೋಬೇಕು. ನಾವು ಮನ್ಯಾಗ ತಾಯಿನ ಹೆಂಗೆ ಸಂರಕ್ಷಣೆ ಮಾಡ್ಕೋತೀವಿ ಹಂಗೆ ನಮ್ಮ ಕ್ಷೇತ್ರದ ಮಣ್ಣಿನ ಮ್ಯಾಗ ನಮ್ಗೆ ವಿಶ್ವಾಸ ಇರಬೇಕದು. ಒಂದು ಪ್ಲಾಸ್ಟಿಕ್ ಬೀಳ್ಗೊಡ್ಬಾರ್ದು, ಅದ್ರಾಗ ಯಾವುದೇ ಹೊಲಸು ಇದು ಬೀಳ್ಗೊಡ್ಬಾರ್ದು, ಕಲ್ಲು ಇದು ತೆಗಿಬೇಕು. ಆಮೇಲೆ ಯಾವುದೇ ಚಗಳ ಚಿಪ್ಪಾಟಿ ಗಸಗಿನ ಕಡ್ಡಿ ಕೊರ್ದು ಬೆಂಕಿ ಉಗಿಬಾರ್ದು. ಮಣ್ಣು ಎಷ್ಟು ಕಳಕಳಿ ಕಾಳಜಿಯಿಂದ ನಾವು ನೋಡ್ಕೋತೀವಿ ಅಷ್ಟು ಅದು ಉತ್ಪನ್ನ ಕೊಟ್ಟೇ ಹೋತೈತಿ, ಅದು ಗ್ಯಾರಂಟಿ. ಇದು ಅದು ಬೇಕಾದಂಥ ಇದು ಇದ್ದರೂ ಕೊಡ್ತೈತಿ. ಈ ಒಂದು ವಿಶ್ವಾಸ ನನಗೆ ಬಂದೈತಿ ನಾ ಈ ಒಕ್ಕಲ್ತನ ಮಾಡೋದ್ರಿಂದ. ಆದ್ರೆ ಒಕ್ಕಲ್ತನದ ಕಷ್ಟ ಬರುವೆ, ಆದ್ರೆ ಹೇಳ್ಕೋತ ಕೂಡಕ್ಕಿಂತ ಧೈರ್ಯದಿಂದ ಎದುರಿಸ್ಬೇಕು. ಏನೋ ಅಂದಿನ ಕಾಲದಾಗ ಎಷ್ಟೋ ಋಷಿ ಮುನಿಗಳು ಹೇಳ್ಯಾರ, ಬಸವಣ್ಣವ್ರು ಹೇಳ್ಯಾರ, ಭಾಳ ಮಂದಿ ಒಕ್ಕಲ್ತನಕ್ಕೆ ಹೋರಾಟ ಮಾಡಿ ಮಾಡಿ ಇದು ಆಗ್ಯಾರ. ಆದ್ರೆ ಧೈರ್ಯ ಬಿಡಬಾರ್ದು, ನಾವು ಧೈರ್ಯದಿಂದ ಇರಬೇಕು. ಹೆಚ್ಚು ನಾವು ಕೆಲಸ ಮಾಡಬೇಕು ಹೊಲ್ಲಾಗ, ಹೊಲ್ಲಾಗ ಎಷ್ಟು ಕೆಲಸ ಮಾಡ್ತೀವಿ ಅಷ್ಟು ಅನುಭವ ಆತ ಅಷ್ಟು ಉತ್ಪನ್ನ ನಮಗೆ ಸಿಗ್ತೈತಿ. ಈಗ ನೀವು ಟೊಮೆಟೊ ಏನು ಶುರು ಮಾಡಿದ್ರಲ್ಲ, ಅದ್ರ ನಂತರ ಏನೇನು ಬೆಳವಣಿಗೆಗಳಾದವು? ಸಾಕಷ್ಟು ಅದರಿಂದ ತಮಗೆ ಆದಾಯ ಬಂತು, ಅದರಿಂದ ಸಾಕಷ್ಟು ತಮ್ಮ ಪ್ರಗತಿ ಆಯಿತು. ಎಷ್ಟು ವರ್ಷ ಇದು ಟೊಮ್ಯಾಟೊ ಬೆಳೆ ನಡೆಸಿದ್ರಿ, ಮತ್ತು ಅದನ್ನು ತೆಗಿಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಯಾವ ಸಮಯದೊಳಗೆ ಬಂದ್ರಿ? ಸರ್, ನಾನು ಮೊದಲು ತಳದಾಗಿ 3 ಸಾರಿ ಫಸಲು ಫೇಲ್ ಆದ, ಮುಂದೆ ಸುಧಾರಿಸ್ಕೊಂಡು ಅದು ಒಂದು 5-7 ವರ್ಷ ಬಂದ. ಅದು 5-7 ವರ್ಷ ಬಂದ ಬಳಿಕ ನನಗೆ ರೊಕ್ಕ ಮಾಡ್ತು ಎಲ್ಲ ಇದು ಅನ್ನಿಸ್ತು. ಮುಂದೆ ಆಳಿನ ಕೊರತೆ ಹೆಚ್ಚಾಕತ್ತು. ಟೊಮೆಟೊ ಸೀಸನ್ ಎಲ್ಲರಿಗೂ ಡೇಟ್ ಸಿಕ್ಬಿಡ್ತದು, ಎಲ್ಲರ ಆ ಟೈಮ್ದಾಗ ಆಳುಗಳು ತೊಳಕತ್ತು. ನಾವು ಇರೋರು ಒಬ್ಬರು ಟೊಮೆಟೊ ಬಕ್ಕೊಂಡು ಟ್ರೇ ಹೊತ್ಕೊಂಡು ತರೋದು ಸೂಸೋದು ಒಜ್ಜಿಗೆ ಹಾಕತ್ತು ನಮಗಲ್ಲಿ. 5-7 ವರ್ಷ ನಂತರ ನಾವು ಒಂದು 2-3 ವರ್ಷ ಗ್ಯಾಪ್ ಮಾಡ್ಕೊಂಡೆವು. ಮತ್ತೆ ಟೊಮೆಟೊ ಬ್ಯಾಡ್ ಅಂತೇಳಿ ನಮಗೆ ದುಡಿಯೋದು ಆಗೋದಿಲ್ಲ, ಸುಮ್ಮನೆ ಅದು ಹಾಳಾತು ಮಾಲ ಅಂತೇಳಿ ಗ್ಯಾಪ್ ಮಾಡಿ ನಂತರ ಈಗ 5 ವರ್ಷ ಆಯ್ತು ನಾನು ಕೃಷಿ ಇಲಾಖೆ ಒಳಗೆ ರೈತ ಅನುಗಾರತ್ತೇಳಿ ಕೆಲಸ ಮಾಡ್ತಿದ್ದೆ. ಆ ಯೋಜನೆ ಒಂದು ಭೂ ಚೈತನ್ಯ ಅನ್ನೋದಿತ್ತು, ಅದ್ರಾಗ ಒಂದು ಸ್ವಲ್ಪ ಓಡಾಡಿ ಹಂಗೆ ಮಾಡಿ ಬಂದ. ಅಲ್ಲಿ ಏನದು ಕಟ್ ಆಯಿತು, ಕಟ್ ನಾನು ಮತ್ತೆ ಟೊಮೆಟೊಕ್ಕೆ ಬಂದ. ರೊಕ್ಕ ನನಗೆ ಬೇಕಲ್ಲ, ಮತ್ತು ಆದಾಯಕ್ಕೆ ನಮ್ಗೆ ಅದಕ್ಕೆ ಬೇಕಾಗ್ತೇಳಿ ಮತ್ತು ಟೊಮೆಟೊಗೆ ಬರೋಣ. ನನಗೆ ಎಲ್ಲರೂ ಪರಿಚಯ ಆಗ್ಯಾರಿ, ಒಳ್ಳೊಳ್ಳೆ ಯಾವುದು ಫೇಲ್ ಆಗಲ್ಲ ನಂದು ಬೆಳೆ. ರೇಟ್ ಹೆಚ್ಚು ಕಡಿಮೆ ಆಗ್ತೈತಿ ಅಂದರೆ ರೇಟ್ ಬರೋ ಡೇಟು ಗೊತ್ತಾಗಿಬಿಡ್ತಾವೆ ನಮ್ಗೆ. ಈ ಸೀಸನ್ಕ ಹಿಂಗೆ ರೇಟ್ ಬರ್ತದೆ, ಬೆಳೆಗಳು ಬದಲಾವಣೆ ಮಾಡಿಸ್ತಾರ. ಹಿಂಗಾಗಿ ನಾ ಟೊಮೆಟೊ ಈಗ ಮತ್ತೆ 5 ವರ್ಷ ಚಾಲೂ ಮಾಡೀನಿ. ಉತ್ಪನ್ನ ಚೆಂದ ನಡೆದೈತಿ ನನಗೆ, ವರ್ಷಕ್ಕೆ ಆಗೋಟ್ ಮ್ಯಾಲ ಖರ್ಚು ಟೊಮೆಟೊದು ಬರ್ತಾ ಇನ್ನು ಉಳಿದು ಉಳಿತೈತಿ ನಮ್ಮ ಉತ್ಪನ್ನ. ಅವು ಇವು ಏನದಾವು ಉಳಿತಾವ. 1.5 ವರ್ಷದಾಗ 1.5 ಪೀಕ್ ನಾನು ರೇಟ್ನಾಗ ತೊಕೊಂಡೇ ತೊಗೋತೀನಿ. 3 ಪೀಕ್ ಇರ್ತಾವೆ ಟೊಮೆಟೊ ಬೆಳೆ ಸೀಸನ್ ವರ್ಷದಾಗ 3. 3 1.5 ಸೀಸನ್ ನಾ ಗ್ಯಾರಂಟಿ ಹೊಡ್ಕೊಂಡು ಕಡೆ ಕಾಯ್ಬಿಡು. ಆಮೇಲೆ ಇಲ್ಲಿ ಸಲ್ದವ್ರ ಮಾತು ಕೇಳಿ ಮಾಡೋದಿಲ್ರಿ. ಈಗ ನಮಗೆ ಪ್ರಾಕ್ಟೀಸ್ ಆಗಿಬಿಟ್ಟದ, ಅನುಭವ ಆಗ್ಯದ ಯಾವ ಟೈಮ್ಗೆ ಔಷಧ ಕೊಡಬೇಕು, ಯಾವ ರೋಗಕ್ಕೆ ಏನು ಕೊಡಬೇಕು ಅನ್ನೋದು. ನಾವೇ ಒಂದು 8-10 ಮಂದಿ ಒಳ್ಳೆಯವ್ರಿ, ಬಡವ್ರಿದ್ರೆ ಕೇಳಂಗಿದ ಅಂಥವ್ರು ಮಾಹಿತಿ ಕೊಡ್ತೀವಿ. ನಾವೇ ಈ ಶ್ರೀಮಂತರಿಗೆ ಭಾಳ ಇದು ಇದ್ದವ್ರು ನಾವು ಹೇಳೋ, ನಮ್ಗೆ ಗೊತ್ತಿಲ್ಲಪ್ಪ ಯಾರ್ಯಾರು ಕೇಳ್ಕೊತ್ ಕಳಿಸಿಬಿಡ್ತೀವಿ. ಒಂದು ಒಳ್ಳೆ ಇದು ಆಗೈತೆ ನಮಗೆ. ಸರಾಸರಿ ತಮಗೆ ಟೊಮ್ಯಾಟೊದೊಳಗೆ 1 ವರ್ಷದೊಳಗೆ ಎಷ್ಟು ಆದಾಯ ಬರ್ತಾ ಇತ್ತು? ಸರ, ರೇಟ್ ಈಗ ಹೋದ ಸಾರಿ ನಮಗೆ 2400 ಸಿಕ್ತು ಒಂದು ಟ್ರೇಕ್. ಎಲ್ಲ ಕೂಡಿ ಅದು ಒಂದು 20 ಗುಂಟೆ ಒಳಗಿತ್ತು. ನನ್ನ ಏರಿಯಾ ಒಂದು 30 ಕ್ಯಾರೆಟ್ ಹೊಣಿತಿದ್ದು, ಒಂದಿನ ಬಿಟ್ಟು ಒಂದಿನ 30 ಕ್ಯಾರೆಟ್. 2400 ರೇಟ್ ಸಿಗ್ತದೋ ಅದು ಇಲ್ಲ 3.5 ಲಕ್ಷ ಇವತ್ತು ನಾನು. ಆಯ್ತು, ಮುಂದೆ ಬ್ಯಾಸಿಗೆ 1 ಎಕರೆ ಹಚ್ಚದ ಅದೇ ಆಸೆ ಇಟ್ಕೊಂಡು. ಬ್ಯಾಸಿಗೆಗೆ ಎದ್ರೆ ಹೇಳ್ಬೋದು ಮದುವೆ ಸೀಸನ್, ಈ ಕೊರೋನಾ ಲಾಕ್ಡೌನ್ ಯಾವೂ ಇರೋಂಗಿಲ್ಲ, ಸಾಧನೆ ಆದ್ರೆ ಆಗ್ಬೋದು ಈಗ ಅಂತೇಳಿ ಒಂದು ಆಸೆ ಇಟ್ಟು 1 ಎಕರೆ ಮಾಡಿದ. ಅಲ್ಲಿ 1.5 ಲಕ್ಷ ಹಾಳ, ಒಂದು ರೇಟ್ ಬರಲಿಲ್ಲ. 50 ರೂಪಾಯಿ ಟ್ರೇ ಹೊಂಟು ಬಿಡ್ತು, ಅಲ್ಲಿ ಉಸ್ಕಾನ್ ಬಿದ್ದ. ಮತ್ತೆ ಮೊನ್ನೆ ಆಗಸ್ಟ್ದಾಗ ಹಚ್ಚದ, ಈಗ 1.5 ಲಕ್ಷ ಆಯ್ತು.

ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನಿಯಾ ತಡೆಗಟ್ಟೋಣ. ರೋಗ ಲಕ್ಷಣಗಳು: ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ಮೈಕೈ ನೋವು ಮತ್ತು ಕೀಳು ನೋವು, ತೀವ್ರವಾದ ತಲೆನೋವು, ಹೆಚ್ಚಾಗಿ ಹಣೆ ಮುಂಭಾಗ, ಕಣ್ಣಿನ ಹಿಂಭಾಗದ ನೋವು. ಈ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ನಿಮ್ಮ ಹತ್ತಿರದ ಆಸ್ಪತ್ರೆಗೆ ತಕ್ಷಣ ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಭವಿಷ್ಯದ ಟೆಕ್ನಿಕ್ ಬಳಸಿ ನೂರಕ್ಕೆ ನೂರು ಡಾಲ್ಮಿಯ ಸಿಮೆಂಟ್ ಇಂದ ಮನೆ ಕಟ್ಟಿಸಿ ನೂರಕ್ಕೆ ನೂರು. ಇದರಲ್ಲಿದೆ ದೃಢತೆ, ಸಾಂದ್ರತೆ, ದೀರ್ಘ ಬಾಳಿಕೆಯ ಶಕ್ತಿ. ಭವಿಷ್ಯದ ಟೆಕ್ನಿಕ್ ಬಳಸಿ ನೂರಕ್ಕೆ ನೂರು ಪಡೆಯಿರಿ. ನೂರಕ್ಕೆ ನೂರು ಡಾಲ್ಮಿಯ. ಡಾಲ್ಮಿಯ ಸಿಮೆಂಟ್, ಫ್ಯೂಚರ್ ಟುಡೇ. ರಾಷ್ಟ್ರೀಯ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮ. ಮಗು ಹುಟ್ಟಿದಾಗಿನಿಂದ 16 ವರ್ಷ ತುಂಬುವವರೆಗೂ ವಿವಿಧ ಹಂತಗಳಲ್ಲಿ ನೀಡುವ ಲಸಿಕೆಗಳು ಸಂಪೂರ್ಣ ಉಚಿತ. COVID-19 ಬಿಕ್ಕಟ್ಟಿನ ಸಮಯದಲ್ಲೂ ಕಾಲಕಾಲಕ್ಕೆ ಲಸಿಕೆಗಳನ್ನು ಕೊಡಿಸಲು ಮರೆಯದಿರಿ. ಸಾಮಾಜಿಕ ಅಂತರ, ವೈಯಕ್ತಿಕ ಸ್ವಚ್ಛತೆ, ಸೋಂಕು ನಿಯಂತ್ರಣ ಅಭ್ಯಾಸಗಳನ್ನು ಖಚಿತಪಡಿಸಿಕೊಳ್ಳಿ. ಕೆಮ್ಮು, ಜ್ವರ, ಶೀತ ಇದ್ದಲ್ಲಿ ಲಸಿಕೆ ನೀಡುವುದನ್ನು ಮುಂದೂಡಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇನ್ನು ಮುಂದೆ ಜನಪದ ಸಂಗೀತದಲ್ಲಿ ಕೇಳಿ ಕೆಂಗಲ್ವತಿಯ ಪ್ರೇಮಾನಂದ್ ಧರೆಪಾರೋಗಿ ಹಾಗೂ ಸಂಗಳಿಗರಿಂದ ರಿವಾಯತ್ ಪದಗಳನ್ನು. ಕಾಸಿಮ್ ಸಾಯಬಾರು ದೊಡ್ಡ ಶರಣಾರು ಕರಬಲ್ಲ ನಾಡದ ಕನ್ನಡದಾರು. ಕಾಸಿಮ್ ಸಾಯಬಾರು ದೊಡ್ಡ ಶರಣಾರು ಕರಬಲ್ಲ ನಾಡದ ಕನ್ನಡದಾರು. ಸಾಯಬಾರು ದೊಡ್ಡ ಶರಣಾರು ಕರಬಲ್ಲ ನಾಡದ ಕನ್ನಡದಾರು. ಕಾಸಿಮ್ ಸಾಯಬಾರು ದೊಡ್ಡ ಶರಣಾರು ಕರಬಲ್ಲ ನಾಡಲ ಕನ್ನಡದಾರು. ಸಾಂಗ ಸಹಿತ ಬಚ್ಚಿ ಬಾಣ ತಯಾರ ಡಾಣ ಕತ್ತಿಯ ಪಟ್ಟಿ ಪಿರಣ ಕೈಯಾಗ ಡೌರ ಮಾಡಿ ಅವರು ಕುದುರಿ ಜಿಗಿಸಾರ ಮಕ್ಕ ಮಧೀನ ಬಿಟ್ಟ ನರದಾರ. ಕಾಸಿಮ್ ಸಾಯಬಾರು ದೊಡ್ಡ ಶರಣಾರು ಕರಬಲ್ಲ ನಾಡದ ಕನ್ನಡದಾರ. ಕಾಸಿಮ್ ಸಾಹೇಬರು ಬಾಳ ಆದರು ತಪ ಸಿಟ್ಟಾಗಿ ನರದಾರು ಮೋರ್ಯಾರು. ಕಾಸಿಮ್ ಸಾಹೇಬರು ಬಾಳ ಆದರು ತಪ ಸಿಟ್ಟಾಗಿ ನಡೆದಾರೋ ಬೋರಾಡುತ್ತ. ಕಾಸಿಮ್ ಸಾಹೇಬರು ದೊಡ್ಡ ಶರಣರು ಸಿಟ್ಟಾಗಿ ನಡೆದಾರೋ ಬೋರಾಡುತ್ತ. ಕಾಸಿಮ್ ಸಾಹೇಬರು ಬಹಳ ಆದರೋ ತಪ ಸಿಟ್ಟಾಗಿ ನಡೆದಾರೋ ಬೋರಾಡುತ್ತ. ದಿಗ್ಗ ಹಾಕಿ ದಾನ ನೋಡಿ ಹುರಿಯಾಡುತ್ತ ರಣ ಹದಕ್ಕಾಗಿ ಯಾದವ ನೋಡು ರಗತ ಏರಿದ ದಂಡ ಇಲ್ಲೋ ಏಳುತ್ತ ಕತ. ಕಾಸಿಮ್ ಸಾಯಬಾರು ದೊಡ್ಡ ಶರಣಾರು ಕರಬಲ್ಲ ನಾಡಲ ಕನ್ನಡದಾರು. ಕಾಸಿಮ್ ಸಾಹೇಬಾರು ಬಾಳ ಆದರು ತಪ ಸಿಟ್ಟಾಗಿ ನಡೆದಾರೋ ಬೋರಾಡು. ಕಾಸಿಮ್ ಸಾಹೇಬಾರು ಬಾಳ ಆದರು ತಪ ಸಿಟ್ಟಾಗಿ ನಡೆದಾರೋ ಬೋರಾಡು. ಕಾಸಿಮ್ ಸಾಹೇಬಾರು ಬಾಳ ಆದರು ತಪ ಸಿಟ್ಟಾಗಿ ನಡೆದಾರೋ ಬೋರಾಡು. ಕಾಸಿಮ್ ಸಾಹೇಬಾರು ಬಾಳ ಆದರು ತಪ ಸಿಟ್ಟಾಗಿ ನಡೆದಾರೋ ಬೋರಾಡು. ಕುಗಳ ಕುದುರಿ ಜಿಗಿಸಿ ಮಾಡಿದ ಕರ್ತ ಡಿಗ ಹಾಕಿ ದಾನ ಡೋಗಿ ಉರಾಡುತ್ತ ಹದಕ್ಕಾಗಿ ಯಾದವನು ದಂಡ ಇಲ್ಲೋ ಏಳು ತಾಕತ ಸಾಯಬಾರು ದೊಡ್ಡ ಶರಣಾರೋ ಕರಬಲ್ಲ ನಾಡಲಾಕ ನಡದಾರೋ ವಸ್ತ್ರ ಚಾನಬಾಸು ಹೇಳಿದಾನೋ ತುರ್ತಕ ವೈ ಬಂದಾರ ಬಿಡ ಬ್ಯಾಡೋ ಮುಂದಕ ಚಾನಬಾಸು ಹೇಳಿದಾನೋ ತುರ್ತಕ ವೈರೆ ಬಂದಾರ ಬಿಡ ಬ್ಯಾಡೋ ಮುಂದಕ ವಸ್ತ್ರ ಕೆಂಗಲ ಗುತ್ತಿ ಹುಡುಗೂರು ಹಾಟವರಿ ವಾಯ್ತ ತಾಳ ಮೇಳ ಬಾಳ ಕತ್ತ ಹಿಂಸಾರಿವತ್ತ ನೋಡಿ ವೈರಿ ಹೋಗು ಕಾದ್ರೋ ತಯಾರ ಸುಳ್ಳ ಬಂದ